ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಹಳಿಯಾಳದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯಲ್ಲಿ ಮೈತ್ರಿ ಯೋಜನೆ ಕುರಿತು ಇಲಾಖೆಯ ಮುಖ್ಯಸ್ಥರು ಹಾಗೂ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳೊಂದಿಗೆ ನಡೆಸಿದ ಸಂದರ್ಶನಗಳನ್ನಾಧರಿಸಿದ ಕಾರ್ಯಕ್ರಮ. ಸರ್, ನಾನು ಡಾಕ್ಟರ್ ಕೆ ಎಂ ನದಾಫ್ ಅಂತೇಳಿ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಹಳಿಯಾಳ ತಾಲೂಕಿನಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು ಈ ತಿಂಗಳ 1ನೇ ತಾರೀಕಿಂದ ಮೈತ್ರಿ ಅನ್ನುವಂಥದ್ದೊಂದು ತರಬೇತಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಮೈತ್ರಿ ಅಂತಂದರೆ ಮಲ್ಟಿಪರ್ಪಸ್ AI ಟೆಕ್ನಿಷಿಯನ್ ಇನ್ ರೂರಲ್ ಇಂಡಿಯಾ ಅಂತೇಳಿ. ಈ ಒಂದು ಯೋಜನೆಯಲ್ಲಿ ಅವರು 8ನೇ ಇಲ್ಲದ ಪಾಸ್ ಆಗಿರಬೇಕು. ಅಂಥ ಬೇರೆ ಬೇರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಿಂದ ಆ ತಾಲೂಕಿನ ಮುಖ್ಯ ಪಶುವೈದ್ಯಾಧಿಕಾರ ಆಡಳಿತ ಅವರು ಅವ್ರನ್ನ ಸೆಲೆಕ್ಷನ್ ಮಾಡಿ ನಮ್ಮ ತಾಲೂಕಿಗೆ ಕೊಡ್ತಾರೆ. ಈ ಒಂದು ತರಬೇತಿಗೆ ನಾನು ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ನಮ್ಮ ಉಪನಿರ್ದೇಶಕರೇ ಮಾಡಿದ್ದಾರೆ. ಸೊ ನಾವು ಇವರಿಗೆಲ್ಲರಿಗೂ ಆಯ್ಕೆ ಆದಂಥವ್ರಿಗೆ ನಮ್ಮ ಹಳಿಯಾಳ ಕೆನರಾ ಬ್ಯಾಂಕ್ ಆರ್ಶೆಟ್ಟಿ ದೇಶಪಾಂಡೆ ಆರ್ಶೆಟ್ಟಿ ಇದರಲ್ಲಿ 1 ತಿಂಗಳ ಬೋಧನಾ ತರಬೇತಿಯನ್ನು ಕೊಡ್ತೀವಿ. ಅಂದರೆ ಯಾವ ಥರ ಕೃತಕ ಗರ್ಭಧಾರಣೆ ಮಾಡಬೇಕು, ಪ್ರಾಣಿಗಳಲ್ಲಿ ಯಾವ್ಯಾವ ರೋಗಗಳಿರ್ತದೆ, ಅದಕ್ಕೆ ಯಾವ್ಯಾವ ಆಹಾರ ಹಾಕಬೇಕು, ಹಿಂಡಿಗಳನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಆಮೇಲೆ ಯಾವುದರ ಲಸಿಕೆಯನ್ನು ಯಾವ ಥರ ಕೊಡಬೇಕು, ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು, ಜಂತುನಾಶಕವನ್ನು ಯಾವ ಥರ ಕೊಡಬೇಕು, ಇಂಥದ್ದನ್ನು ಸಂಪೂರ್ಣವಾದಂಥ ಪ್ರಥಮ ಚಿಕಿತ್ಸೆನೇ ಇರ್ಬೋದು, ಪ್ಲಸ್ ರೈತರ ಮನೆಯ ಬಾಗಿಲಿಗೆ ಹೋಗಿ ಕೃತಕ ಗರ್ಭಧಾರಣೆ ಮಾಡುವಂಥದ್ದನ್ನು ಸಂಪೂರ್ಣ ತರಬೇತಿನ ಅವ್ರು ಕೊಡ್ತೀವಿ. 2 ತಿಂಗಳ ಅವರನ್ನು ನಮ್ಮ ಪಶುವೈದ್ಯ ಇಲಾಖೆಯ ಸಮೀಪದಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ಅವ್ರಿಗೆ 2 ತಿಂಗಳ ತರಬೇತಿ ಕೊಡಿಸ್ತೀವಿ. ಅಲ್ಲಿ ಪ್ರಾಕ್ಟಿಕಲ್ ಆಗಿ ಯಾವ ಥರ ಕೃತಕ ಗರ್ಭಧಾರಣೆ ಮಾಡಬೇಕು, ಪ್ರಾಣಿಗಳಲ್ಲಿ ಅವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೋತಾರೆ. ಇದಾದಮೇಲೆ ಅವರಿಗೆ ನಾವು ನಮ್ಮ ಇಲಾಖೆಯಿಂದ ಲಿಕ್ವಿಡ್ ನೈಟ್ರೋಜನ್ ಅಂತ ಒಂದು ಕ್ಯಾನ್ ಬರ್ತದೆ. ಲಿಕ್ವಿಡ್ ನೈಟ್ರೋಜನ್ನು ಪ್ಲಸ್ ಅವರಿಗೆ ಗಂಬೂಟ್ ಇರ್ಬೋದು, ಗ್ಲೌಸ್ ಇರ್ಬೋದು, ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ನಾವು ಅವರಿಗೆ ನಮ್ಮ ಇಲಾಖೆಯಿಂದ ಉಚಿತವಾಗಿ ಕೊಡ್ತೀವಿ. ಅಂದರೆ 35 ಲೀಟ್ರ್ ಕ್ಯಾನ್ ಇರ್ಬೋದು, ನಮ್ಮ ರಾ ಇಡಲಿಕ್ಕೆ ಏನು ಅವಶ್ಯಕತೆ ಬೇಕಂತ ಎಲ್ಲನೂ ಕೊಡ್ತೀವಿ. ಅದು ಆದಮೇಲೆ ಅವರು ಸಮೀಪದಲ್ಲಿ 1, 2 ಅಥವಾ 3 ಹಳ್ಳಿಗಳನ್ನು ಆ ಮೈತ್ರಿ ವರ್ಕರಿಗೆ ಅಂತ ಆ ಹಳ್ಳಿಗಳನ್ನು ಕೊಡ್ತೀವಿ. ಈಗ ಎಷ್ಟೋ ಜನ ತಾವು ನೋಡಿರ್ಬೋದು ಸರ್, ರೈತರು ನಮ್ಮ ಹಾಸ್ಪಿಟಲಿಗೆ ಬಂದು ಕೃತಕ ಗರ್ಭಧಾರಣೆ ಮಾಡಲಿಕ್ಕೆ ಭಾಳಷ್ಟು ಜನ ಕಮ್ಮಿ. ನಮ್ಮ ಒಂದು ಉತ್ತರ ಕನ್ನಡ ಅಂದರೆ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಎಲ್ಲರೂ ಮನೆ ಬಾಗಿಲಿಗೆ ಸರ್ವಿಸ್ ಬೇಕು ಅನ್ನುವಂಥ ಒಂದು ಭಾವನೆ ಇಲ್ಲಿದೆ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆನೂ ಇರೋದ್ರಿಂದ ನಾವು ಇದು ಸದ್ಯ ಇದು 5ನೇ ಬ್ಯಾಚ್ ಇದು ಭಾಳ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಉತ್ತರ ಕನ್ನಡದಲ್ಲಿ. ಅಂದರೆ ಬೇಡಿಕೆನೂ ಹಂಗೆ ಇದೆ. ಸೊ ಹಾಗಾಗಿ ನಾವು ಸುಮಾರು 2018 ಪ್ರಾರಂಭ ಮಾಡಿದ್ವಿ. ಸೊ 4 ಬ್ಯಾಚು ಮುಗಿಸಿದ್ವಿ. ಸುಮಾರು 85-90 ಜನ ಈಗ ಉತ್ತರ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು 5ನೇ ಬ್ಯಾಚ್. ಇಲ್ಲಿ ಕೂಡ ಒಂದು 45 ಜನ ಅದಾರೆ ಸರ್, ಎಲ್ಲ ಬೇರೆ ತಾಲೂಕಿನಿಂದ ಬಂದಿದ್ದಾರೆ. ಹಾಗಾಗಿ ಇವರು ಒಂದು ನೇರವಾಗಿ ರೈತರ ಒಂದು ಆದಾಯವನ್ನೇ ಹೆಚ್ಚಿಗೆ ಮಾಡಲಿಕ್ಕೆ ಡೈರೆಕ್ಟಾಗಿ ಸಹಕಾರ ಆಗ್ತದೆ. ಅಂದರೆ ಅದು ಸರಿಯಾದ ಸಮಯದಲ್ಲಿ ಅದಕ್ಕೆ ನಾವು ಕೃತಕ ಗರ್ಭಧಾರಣೆ ಮಾಡಿದೀವಿ ಅಂದರೆ ಆಕಳು ಮತ್ತು ಎಮ್ಮಿಗೆ ಅಂದಾಗ ಮಾತ್ರ ಅದು ಗಬ್ಬ ಕಟ್ತದೆ, ಮುಂದೆ ಕರು ಹಾಕ್ತದೆ. ಆ ಸಮಯದಲ್ಲಿ ನಾವು ಅದನ್ನು ಎಲ್ಲರೂ ನಾವು ಸಿಬ್ಬಂದಿ ಕೊರತೆಯಿಂದ ಇರ್ಬೋದು ಅಥವಾ ದೂರ ಇದೆ ಸ್ವಲ್ಪ ಬೆಳಿಗ್ಗೆ ನಸಿಗೆ ಬಂದಂಥದ್ದು ನಾಳೆ ಮಾಡಿದೀವಿ ಅಂತಂದರೆ ಗರ್ಭ ಕಟ್ಟಂಗಿಲ್ಲ. ಸೊ ಹಾಗಾಗಿ ಸರಿಯಾದ ಸಮಯದಲ್ಲಿ ಅದು ಗರ್ಭ ಮಾಡಿ ಒಂದು ರೈತನ ಮನೆಯಲ್ಲಿ ಕರು ಹಾಕ್ತೆ ಅಂದರೆ ಆ ಒಂದು ಆದಾಯ ಅವಂಗೆ ಸ್ಟಾರ್ಟ್ ಆಗ್ತದೆ. ಸೊ ಆ ದೃಷ್ಟಿಯಲ್ಲಿ ನಾವು ಇವರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ತರಬೇತಿ ಕೊಡ್ತಾ ಇದ್ವಿ. ನಮ್ಮ ಉತ್ತರ ಕನ್ನಡದಲ್ಲಿ ಈ ಒಂದು ಮೈತ್ರಿ ತರಬೇತಿ ಚೆನ್ನಾಗಿ ನಡೀತಾ ಇದೆ ಮತ್ತು ನಮ್ಮ ಇಲಾಖೆ ಕೂಡ ಅನುಕೂಲ ಆಗಿದೆ. ಇದರಿಂದ ರೈತರಿಗೆ ಒಂದು ಹಾಲಿನ ಉತ್ಪನ್ನ ಆಗಲಿ, ಅವರ ಆದಾಯ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಇಲಾಖೆ ಅಧೀನದಲ್ಲಿ ಇವರೆಲ್ಲ ತರಬೇತಿಯನ್ನು ಪಡಿತಾ ಇದ್ದಾರೆ. ಮಹಿಳೆಯರಿಗೆ ಏನಾದರೂ ಇದೆ ಇಲ್ಲಿ ಸರ್? ಈಗ ಹೊಸದಾಗಿ ಮತ್ತೊಂದು ಪಶು ಸಖಿ ಅಂತೇಳಿ ಈಗ ನಾವು 1 ತಿಂಗಳಿಂದ ನನಗೆ ಮಾಸ್ಟರ್ ತರಬೇತಿ ಅಂತ ಹಾಕಿದ್ರು, ಬೆಂಗಳೂರಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ. ಇನ್ನೇನು 1 ತಿಂಗಳಲ್ಲಿ ಅದು ಕೂಡ ಪ್ರಾರಂಭ ಆಗ್ತದೆ. ಪಶು ಸಖಿ ಅಂತೇಳಿ ಒಂದು ಹೊಸ ಕನ್ಸೆಪ್ಟ್ ಅದು. ಅವರಿಗೆ ನಾವು ಒಂದು 6 ಮಾಡೆಲ್ನಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಅವರು NRLM ಅಂತೇಳಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅದವರು ಅವರನ್ನು ಆಯ್ಕೆ ಮಾಡ್ತಾರೆ. ಎಲ್ಲರೂ ಮಹಿಳೆಯರು ಇರ್ತಾರೆ. ಅವರು ಕೂಡ ಇದೇ ಥರ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಇಲಾಖೆ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮನ ಅವ್ರು ಮಾಡ್ತಾರೆ. ಸೊ ಅದು ಕೂಡ 1 ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಅದು ಕೂಡ ಬರ್ತದೆ ಸರ್ ಅದಕ್ಕೆ ಮಹಿಳೆಯರಿಗಾಗಿ, ವಿಶೇಷವಾಗಿ ಮಹಿಳೆಯರಿಗೆ. ಈಗ ತರಬೇತಿಯನ್ನು ಪಡಿತಕ್ಕಂಥವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಗೌಡ ಅಂತೇಳಿ ಅಂಕೋಲದಿಂದ ಬಂದಿದ್ದೇನೆ. ಈ ಒಂದು ಹಳಿಯಾಳದಲ್ಲಿ ನಡೆಯತಕ್ಕಂಥ ಪಶು ಸೇವಾ ಹಾಗೂ ಪಶು ಸಂಗೋಪನೆ ಇಲಾಖೆಯವರು ನಡೆಸುತ್ತಿರುವ ಮೈತ್ರಿ ಎನ್ನುವ ಒಂದು ಕಾರ್ಯಕ್ರಮ ಇದೀಗ 25 ದಿನಗಳು ಕಳೆದಿವೆ. ಈ ಒಂದು ಸಮಯದಲ್ಲಿ ನಮ್ಮೆಲ್ಲ ಡಾಕ್ಟರ್ಸ್ಗಳು ಉತ್ತಮ ರೀತಿಯಿಂದ ನಮಗೆಲ್ಲ ತರಬೇತಿ ನೀಡ್ತಾ ಇದ್ದಾರೆ. ಒಂದು ತಳಿಗಳ ಬಗ್ಗೆ ಇರ್ಬೋದು, ಮೇವು ಯಾವ ರೀತಿ ಹಾಕುವುದಿರ್ಬೋದು, ಮತ್ತು ಒಳಗಡೆ ಗರ್ಭಕೋಶ ಹೇಗಿದೆ, ಹೇಗೆ ಗನ್ ಪಾಸ್ ಮಾಡಬೇಕು, ಅವುಗಳನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ನದಫ್ ಸರ್ ಕೂಡ ಉತ್ತಮವಾಗಿ ನಮಗೆ ಸಲಹೆಯನ್ನು ನೀಡಿದ್ದಾರೆ. ಹಾಗೆಯೇ ಈ ಒಂದು ತರಬೇತಿ ನಮಗೆ ಒಂದು ನಮ್ಮ ಮುಂದಿನ ಜೀವನಕ್ಕೆ ಒಂದು ಅನುಕೂಲ ಆಗಬಹುದು ಆಗುತ್ತದೆ ಅಂತ ನನ್ನ ಅನಿಸಿಕೆ. ನನ್ನ ತರಬೇತಿಯಲ್ಲಿ ಪಡೆದಿದ್ದನ್ನು ನಾನು ಹೇಳ್ತಿದ್ದೇನೆ. ನಾವು ಮೈತ್ರಿ ತರಬೇತಿ ಪಡೆದು ನಾವು ರೈತರಿಗೆ ಸದಾ ಸೇವೆಯನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಹ ಇದರಿಂದ ರೂಪಿಸಿಕೊಳ್ಳಲು ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಉತ್ತಮ ರೀತಿ ತರಬೇತಿ ನೀಡಿದ್ದಾರೆ. ಈಗ ಏನೇನು ತರಬೇತಿ ತಗೊಂಡ್ರಿ ಮತ್ತು ಎಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ನಿಮಗೆ? ನಾವಂದರೆ ಆ್ಯಕ್ಚುಲಿ ಆಗಿ ಈಗ ಸ್ವಲ್ಪ ನಮ್ಮ ಮನೆಯಲ್ಲಿ ದನಗಳು ಇರೋದ್ರಿಂದ ಅದ್ರ ಬಗ್ಗೆ ನಮಗೊಂದು ಆಸಕ್ತಿ ಇದೆ. ನಾವು ನಮ್ಮದೇ ದನಕ್ಕಾಗಿರ್ಬೋದು ಅಥವಾ ಇನ್ಯಾರು ಸೇವೆ ಮಾಡಬೇಕೆಂಬ ದೃಷ್ಟಿಯಿಂದ ನಾವು ಈ ಒಂದು ಮೈತ್ರಿ ತರಬೇತಿಗೆ ಬಂದಿದ್ದು ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಈಗ ಈ ತರಬೇತಿ ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ನೀವು ದನಕರುಗಳನ್ನು ಸಾಕ್ತಾ ಇದ್ರೆ ನೀರು ಹೆಂಗೆ ಕೊಡಿಸ್ಬೇಕು, ಮೇವು ಹೆಂಗೆ ಹಾಕಬೇಕು, ಕೊಟ್ಟಿ ಹೆಂಗೆ ಸ್ವಚ್ಛ ಇಡಬೇಕು ಅಲ್ಲಿ ತನಕ ಗೊತ್ತಿತ್ತು. ಇಲ್ಲಿ ಬಂದಮೇಲೆ ಇನ್ನೂ ಹೆಚ್ಚಿಂದ ಏನಾರು ಗೊತ್ತಾಯ್ತಾ? ಹೆಚ್ಚಿಂದೇನಂದರೆ ಅಂದ್ರೆ ನಮ್ಮ ಮನೆಯಲ್ಲೆಲ್ಲ ಮೊದಲಿಗೆ ಒಂದು ಮಲೆನಾಡು ಗಿಡಗಳನ್ನು ಸಾಕ್ತಿದ್ರು, ಅದಕ್ಕೆ ಯಾವ ರೀತಿ ಮೇವು ಹಾಕೋದು ಗೊತ್ತಿಲ್ಲ, ಅಷ್ಟು ಅಂದಾಜಿಗೆ ಹಾಕ್ತಿದ್ರು. ನಮ್ಮ ತಂದೆ ಆಗಲಿ ಹಿತ್ತಾಯಾಗಲಿ ಇರ್ಬೋದು, ನಾವು ಕೂಡ ನೀರು ಕೊಟ್ಟಿದ್ದೇವೆ, ಇದು ಮಾಡಿದ್ದೇವೆ. ಆದರೆ ಈಗ ಯಾವ ರೀತಿ ಅವುಗಳು ಬೆಳೆಸಲಿಕ್ಕೆ ನಾವು ಯಾವ ರೀತಿ ಅದಕ್ಕೆ ಮೇವು ಹಾಕಬೇಕು, ಅದ್ರ ಟೈಮ್ ಟು ಟೈಮ್ ಯಾವ ರೀತಿ ಮಾಡಬೇಕೆಂಬುದು ನಮಗೆ ಈ ಒಂದು ತರಬೇತಿಯಲ್ಲಿ ತಿಳ್ಕೊಂಡಿದ್ದೆ. ಅದು ಯಾವಾಗ ಬೆದಿಗೆ ಬರುತ್ತೆ, ಯಾವಾಗ ನಾವು ಕೃತಕ ಗರ್ಭಧಾರಣೆ ಮಾಡಬೇಕು ಅದನ್ನು ಗುರುತಿಸೋದು ಗೊತ್ತಾಗಿದೆಯಾ? ಗೊತ್ತಾಗಿತ್ತು ಸರ್. ನೀವು ಮಾಡಿ ಒಂದು ಸಲ ಪ್ರಾಕ್ಟಿಕಲ್ ಮಾಡಿ ನೋಡಿರಿ. ಈಗ ಮಾಡಿದ್ದೀವಿ. ಹಾಂ ಮಾಡಿದ್ದೀವಿ. ನಾವು ಪ್ರಾಕ್ಟಿಕಲ್ ನೋಡಿದಾಗ ಅಂದರೆ ಈಗ ಪ್ರಥಮವಾಗಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಆದರೆ ಹೋಗ್ತಾ ಹೋಗ್ತಾ ತಿಳಿಬೋದೇನೋ ನನ್ನ ಅನಿಸಿಕೆ. ಕನ್ಫ್ಯೂಸ್ ಆದಾಗ ಕೇಳ್ತೀರಾ ನೀವು? ಕೇಳ್ತೀವಿ ಸರ್, ಕೇಳ್ತೀವಿ. ನಮ್ಮ ಡಾಕ್ಟರ್ಸ್ ಹೇಳಬೇಕಾದ ಪರಿಚಯ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ನಾವು ಕೇಳ್ತೀವಿ, ಸರ್ ಈ ರೀತಿ ನಾವು ಕೈ ಹಾಕಿದಾಗ ಈ ರೀತಿ ಇದೆ, ಅಲ್ಲಿ ಏನಿದೆ ಎಲ್ಲ ನಾವು ತಿಳ್ಕೊತಾ ಇರ್ತೀವಿ. ಒಟ್ಟು ಎಷ್ಟು ದಿನದ ತರಬೇತಿ ತಗೊಂಡಿರಿ ಈಗ? ಇನ್ನೂ ಎಷ್ಟು ದಿನ ಇದೆ? ಇದು ಸರ್ 3 ತಿಂಗಳ ತರಬೇತಿ. 1 ತಿಂಗಳ ನಮ್ಮ ಥೇರಿ ಕೊಟ್ಟು, ಅಥವಾ ಇನ್ನು 2 ತಿಂಗಳ ನಮ್ಮ ಸಮೀಪ ಸಂಸ್ಥೆ ಚಿಕಿತ್ಸೆ ಯಾವ್ದಾದ್ರು ಇದ್ದಲ್ಲಿ ನಮಗೆ ಅಟ್ಯಾಚ್ ಮಾಡಿಕೊಡ್ತಾರೆ ಸರ್, ಅಲ್ಲೋಗಿ ನಾವು ಪ್ರಾಕ್ಟಿಕಲ್ ಮಾಡ್ತೀವಿ ಸರ್. ಅವರು ಒಂದು ಹಂತದವರೆಗೆ ನಿಮಗೆ ಸೇವೆಯನ್ನು ಕೊಡಲಿಕ್ಕೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ, ಮತ್ತು ನಿಮಗೆ ಬೇಕಾದಂಥ ಒಂದು ಹಂತದ ಪೇಮೆಂಟ್ ಕೂಡ ಮಾಡ್ತಾರೆ. ಅದು ಆದ ನಂತರ ಹಿಂಗೆ ಮುಂದುವರಿಸ್ಬೋದು, ಮತ್ತು ನಮ್ಮ ಪಶುಸಂಗೋಪನೆ ಸಂಪತ್ತನ್ನು ಮನೆಯಲ್ಲಿ ಹೆಚ್ಚಿಗೆ ಮಾಡಬಹುದು, ಇಲ್ಲಿಂದ ಆದಾಯ ಪಡಿಬಹುದು ಅನ್ನೋಂಥದ್ದು ಅನಿಸುತ್ತಾ? ಹೌದು ಸರ್, ನಿಜವಾಗ್ಲೂ ನಾವೆಲ್ಲ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿದರೆ ರೈತರು ಕೂಡ ಸ್ವಲ್ಪ ಮೂಮೆಂಟ್ ಆಗ್ಬೋದು, ಹಾಗೂ ನಾವು ಕೂಡ ಮೂಮೆಂಟ್ ಆಗ್ತೀವಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಗಣೇಶ್ ಇಳಿಗೇರ್ ಅಂತ, ನಮ್ಮೂರು ಈ ಮುಂಡಗೋಡು ಹತ್ರ ಹಳ್ಳಿ ಇಂದೂರು. ನಾನು ಇವಾಗ ಬಂದು 25 ದಿನ ಆಯಿತು ತರಬೇತಿಗೆ. ನಮಗೆ ಈಗಾಗಲೇ ಪಶುಸಂಗೋಪನೆ ಹೆಂಗೆ ಮಾಡೋದು, ಕರುಗಳ ಪಾಲನೆ ಹೆಂಗೆ ಮಾಡ್ಕೊಳ್ಳೋದು, ಹಾಗೆ ಕರುಗಳಿಗೆ ಯಾವುದೇ ರೋಗ ರುಜಿನೆ ಬರದ ಹಾಗೆ ಕಾಪಾಡ್ಕೊಳ್ಳೋದು ಹೇಗೆ, ಹಾಗೆ ನಮ್ಮೆಲ್ಲ ಕೊಟ್ಟಿಗೆಗಳನ್ನು ಹೇಗೆ ಶುಚಿತ್ವವಾಗಿ ಇಟ್ಕೊಳ್ಬೇಕಂತ ಹೇಳಿದ್ದಾರೆ. ನಾವು ಒಳ್ಳೆ ಉದ್ಯೋಗಕ್ಕೆ ಬರಬೇಕಂದ್ರೆ ಏನು ಮಾಡಬೇಕು, ಎಲ್ಲ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ತರಬೇತಿ ಮಾಡ್ತಾ ಇದ್ದಾರೆ. ಈಗ ಒಳ್ಳೆ ಇನ್ನೊಂದಂದರೆ ನಮಗೆ ಉಚಿತ ಊಟ ವಸತಿ ಎಲ್ಲ ಫ್ರೀಯಲ್ಲಿರೋದ್ರಿಂದ ನಮಗೆ ಒಳ್ಳೆ ಸೌಲಭ್ಯ ಇದೆ. ಹಾಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳಿಂದ ಟ್ರೈನಿಂಗ್ ನಡೀತಾ ಇರೋದು ನಮ್ಗೆ ಇನ್ನೂ ಒಳ್ಳೆ ಖುಷಿ ಆಗ್ತದೆ. ಹಾಗೆ ನಮಗೆಲ್ಲ ಪ್ರಾಕ್ಟಿಕಲ್ ಮಾಡಲಿಕ್ಕೆಲ್ಲ ಒಳ್ಳೆ ಇನ್ಸ್ಟ್ರೂಮೆಂಟ್ ಎಲ್ಲ ಕೊಡ್ತಾರೆ. ಹಾಗೆ ಈಗ ಪಶುಸಂಗೋಪನೆ ಅಂದ ತಕ್ಷಣ ನಾವು ದನ ಆಕಳು ಇಂಥವು ಎಮ್ಮೆ ಇಂಥವನ್ನು ಮಾತ್ರ ಗಮನಿಸ್ತಾ ಇರ್ತೀವಿ. ಕುರಿ ಸಾಕಾಣಿಕೆ ಮಾಡೋರು ಇರ್ತಾರೆ, ಆಡು ಸಾಕಾಣಿಕೆ ಮಾಡೋರು, ಕೋಳಿ ಸಾಕಾಣಿಕೆ ಮಾಡ್ತಾರೆ. ಈ ರೀತಿ ಪಶುಸಂಗೋಪನೆಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಅವುಗಳನ್ನು ಕಾಳಜಿ ವಹಿಸಿ ಬೆಳೆಸಬೇಕು, ಇದೆಲ್ಲನೂ ತಿಳಿಸಿದ್ದಾರೆ? ಹೌದೌದು ತಿಳಿಸಿದ್ದಾರೆ. ಇಲ್ಲಿಂದ ಧಾರವಾಡಕ್ಕೆ ಕೃಷಿ ವಿದ್ಯಾಲಯ ಅಂತ ಇದೆ, ಇಲ್ಲಿ ಕರ್ಕೊಂಡೋಗಿ ಒಳ್ಳೆಯ ಸೈಂಟಿಸ್ಟ್ ಅಂತ ಒಬ್ಬರು ಮೇಡಮ್ ಇದ್ರು, ಅವ್ರ ಕಡೆಯಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಷ್ಟು ಸ್ಕ್ವೇರ್ ಫುಟಲ್ಲಿ ಎಷ್ಟು ಮೀನುಗಳನ್ನು ಹೆಂಗೆ ಬೆಳೆಸ್ಬೇಕು, ನಾವು ನೀರಲ್ಲಿ ಎಷ್ಟು ಡೆಪ್ತ್ ಎಷ್ಟಿರಬೇಕು, ಎಷ್ಟು ಥರದ ಮೀನು ಬಿಡಬೇಕು. ಹಾಗೆ ಕೋಳಿ ಸಾಕಾಣೆಯಲ್ಲಿ ಕೂಡ ಕೋಳಿಗೆ ಯಾವ ಥರ ವ್ಯಾಕ್ಸಿನೇಷನ್ ಮಾಡೋದಾಗಲಿ, ಫುಡ್ಗಳನ್ನು ಹೆಂಗೆ ಹಾಕಬೇಕು, ಅವಕ್ಕೆಲ್ಲ ರೋಗ ಸ್ವಚ್ಛತೆ ಎಲ್ಲ ಹೆಂಗೆ ಮಾಡ್ಕೋಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಕುರಿಗಳ ಸಂಗೋಪನೆಯಲ್ಲೂ ಹಾಗೆ ಸೇಮ್, ಎಲ್ಲ ಥರದ ಕುರಿಗಳನ್ನೆಲ್ಲ ಮೇಲುಗಡೆಯಿಂದ ಸ್ವಲ್ಪ ಎತ್ತರದಲ್ಲಿ ಸೆಡ್ಗಳನ್ನು ಕಟ್ಟಿ ಪಾಲನೆ ಮಾಡಬೇಕಾಗ್ತದೆ. ಅವಗೂ ಕೂಡ ವ್ಯಾಕ್ಸಿನೇಷನ್ ಮಾಡಬೇಕಾಗ್ತದೆ. ಅವಗೂ ಕೂಡ ಫುಡ್ಗಳನ್ನು ವ್ಯವಸ್ಥೆ ಮಾಡಬೇಕಾಗ್ತದೆ. ಯಾವ ಥರ ಮೇವು ಹಾಕೋದು, ಮಳೆಗಾಲದಲ್ಲಿ ಯಾವ ಥರ ನೋಡ್ಕೋಬೇಕು, ಬೇಸಿಗೆಯಲ್ಲಿ ಯಾವ ಥರ ನೋಡ್ಕೋಬೇಕು ಅಂತ ಎಲ್ಲ ತಿಳಿಸಿದ್ದಾರೆ. ಇದಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ನಿಮಗೆ? ನಾಲೆಜ್ ಅಂದರೆ ನಮ್ಮ ಅಜ್ಜ ಅಪ್ಪ ಅಂದ್ರೆಲ್ಲ ಅವ್ರಿಗೆಲ್ಲ ಇತ್ತು, ನಾವು ಬೆಳೆದ ತಕ್ಷಣ ನಮ್ಮಲ್ಲಿ ಯಾವುದೇ ಥರ ಇರಲಿಲ್ಲ. ಇವಾಗೆಲ್ಲ ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇರೋದ್ರಿಂದ ನಾವು ಕೂಡ ಪಶುಪಾಲನೆ ಮಾಡಬೇಕಂತ ಆಸಕ್ತಿ ಬರ್ತಾ ಇದೆ. ಇಲ್ಲಿಗೆ ಇಂಥ ಒಂದು ತರಬೇತಿ ಬರಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನಾವು ಹಾಲನ್ನು ಡೈರಿಯಲ್ಲಿ ಖರೀದಿ ಮಾಡ್ತಿದ್ವಿ ಮೊದಲೆಲ್ಲ. ಬೆಳಗ್ಗೆ ಎದ್ದು ಹೋಗ್ಲಿಕ್ಕೆಲ್ಲ ಸ್ವಲ್ಪ ನಮ್ಗೆ ಒಂದು ಲೀಟ್ರ್ ಎರಡು ಲೀಟ್ರ್ ಖರ್ಚಾಗ್ಬೋದು ಅಷ್ಟೇ. ಅದಕ್ಕೆಲ್ಲ ಕಾಸ್ಟ್ಲಿ ಆಗ್ತದೆ ಅಂತ ಡೈರಿಲೆಲ್ಲ ತೊಗೊಂಡ್ರೆ 40 ರೂಪಾಯಿ ಲೀಟ್ರ್ ಎಲ್ಲ ಬರ್ತದೆ. ಇವಾಗ ನಾವೇ ಕಟ್ಟಿದರೆ ನಾವು ಇನ್ಕಮ್ಮು ಮಾಡ್ಬೋದು, ಪ್ಲಸ್ ನಮ್ಮ ಮನೆಗೂ ಆಗ್ತದೆ, ಹೊರಗಡೆ ನಾವು ಸೇಲ್ ಮಾಡ್ಬೋದು, ಇನ್ಕಮ್ಮು ಬರ್ತದೆ, ಪಶುಪಾಲನೆ ಮಾಡ್ದಂಗೆ ಆಗ್ತದೆ, ನಾವು ಸ್ವ ಬಿಸ್ನೆಸ್ ಮಾಡ್ದಂಗೆ ಆಗ್ತದೆ ಸ್ವಂತ. ಮತ್ತು ನಮ್ಮ ಹತ್ರನೂ ಆಗಲಿವೆ, ನಮ್ಮ ಹತ್ರ ಪಶುಪಾಲನೆ ನಾವು ಮಾಡ್ತೇವೆ, ಬೇರೆಯವ್ರಿಗೂ ಸೇವೆ ಕೊಡ್ಬೋದಂತ ಬರ್ತದೆ ತರಬೇತಿ ತಗೊಳ್ತೇವೆ. ಮುಂದೆ ನಿಮ್ಮ ಭವಿಷ್ಯ ಈ ಪಶುಸಂಗೋಪನೆಯನ್ನು ನಂಬಿಕೊಂಡು ರೂಪಿಸ್ಬೋದು, ಅಲ್ಲಿ ಕೂಡ ಸಾಕಷ್ಟು ನಮ್ಮ ಬದುಕು ಕಟ್ಟಲಿಕ್ಕೆ ಅವಕಾಶ ಇದಾವು ಅಂತೇಳಿ ಅನಿಸಿದೆಯಾ? ಹೌದೌದು ಅನಿಸಿದೆ. ಹೆಂಗಂದರೆ ಇವಾಗ ನಾವು ಹೊರಗಡೆ ಎಲ್ಲ ರೈತರ ಹತ್ರ ಹೋಗಿ ಆರ್ಟಿಫಿಷಿಯಲ್ ಇನ್ಸಮೇಷನ್ ಕೃತಕ ಗರ್ಭಧಾರಣೆ ಮಾಡ್ತೀವಿ. ಹಾಗ ಅದ್ರ ಮೇಲೆ ನಾವು ಅವ್ರಿಗೆಲ್ಲ ಹೇಳ್ತೇವೆ ಯಾವ ಥರ ಪಶುಪಾಲನೆ ಮಾಡಬೇಕು, ಕರುಗಳಿಗೆ ಜಂತು ನಿವಾರಣೆ ಹೆಂಗೆ ಕೊಡಬೇಕು, ಹಾಗೆ ವ್ಯಾಕ್ಸಿನೇಷನ್ ಮಾಡೋದಾಗಲಿ, ಈ ಥರ ಎಲ್ಲ ಹೇಳಿದರೆ ರೈತರ ಮೇಲೆ ನಮಗೆ ನಂಬಿಕೆ ಬರ್ತದೆ. ನಮಗೆ ಬಂದಮೇಲೆ ಅವರೆಲ್ಲ ಕರೀತಾರೆ, ಅವಾಗೆಲ್ಲ ಕರೆದ್ಮೇಲೆ ಇಷ್ಟಿಷ್ಟು ಅಮೌಂಟ್ ಅಂತ ಇದೆ ಯಾವ ಮಾಡಿದರೆ ನಮಗೆ, ಯಾಕಂದ್ರೆ ನಾವು ಸಪ್ರೇಟಲ್ಲಿ ತೊಗೊಳ್ಳೋದಲ್ಲ, ನಾವು ಕಡ್ಡಿಯೆಲ್ಲ ಸಪ್ರೇಟಾಗಿ ಗೌರ್ಮೆಂಟಿಗೆ ಇದು ದುಡ್ಡು ತುಂಬಿ ತೊಗೊಳ್ಬೇಕು. ಹಾಗೆ ನಮ್ಮ ಚಾರ್ಜಸ್ ನಾವು ಎಲ್ಲಿ ಎಷ್ಟು ದೂರ ಹೋಗ್ತೀವಲ್ಲ ಅಷ್ಟರ ಮೇಲೆ ನಾವು ಚಾರ್ಜಸ್ ಡಿಪೆಂಡ್ ಮಾಡ್ತೀವಿ. ಅಷ್ಟರ ಮೇಲೆ ಅಂದರೆ ನಮ್ದು ಅರ್ಧ ಸೋ ಇದ್ದಾಗ ಆಯಿತು. ಮತ್ತು ಪರ್ಸ್ನಲಾಗಿ ಮನೆಯಲ್ಲಿ ಜಾನುವಾರುಗಳಿರ್ತವೆ, ಅವಕ್ಕೆಲ್ಲ ನಾವು ಹಾಲು ಹಿಂಡೋದಾಗಲಿ ಅವುಗಳ ಪಾಲನೆ ಆಗಲಿ ಮಾಡೋದ್ರಿಂದ ನಮಗೆ ಸೈಡ್ ಬಿಸ್ನೆಸ್ ಆಗ್ತದೆ. ಮತ್ತು ಪಶುಗಳು ಬಾಯಿ ಬಿಟ್ಟು ಹೇಳಲ್ಲ, ಅದು ಜ್ವರ ಬಂದೈತು ಅಥವಾ ಬೇರೆ ಏನರ ಕಾಯಿಲೆ ಇದೆಯೋ ಹೇಗೆ ಅಥವಾ ನೋವು ಇದೆಯೋ ಹೇಗೆ ಅದನ್ನು ಗುರುತಿಸೋದು ಕೂಡ ಮುಖ್ಯ, ಅದು ಗೊತ್ತಾಗುತ್ತಾ? ಹೌದು, ಅದ್ರ ಬಗ್ಗೆ ಆಗಲಿ ಈಗಾಗಲೇ ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟ್ರು ಹೇಳಿದ್ದಾರೆ ಆಲ್ರೆಡಿ ಪ್ರಥಮ ಚಿಕಿತ್ಸೆ ನಾವೆಲ್ಲ ಹೇಗೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಾವು ಯಾವುದೇ ಪ್ರಥಮ ಚಿಕಿತ್ಸೆ ಮಾಡುವಾಗ ಯಾವುದೇ ರೋಗಕ್ಕೆ ಹೇಗೆ ಬಿದೆ, ಯಾವ ಥರ ಬಂದಿದೆ, ಯಾವ ಬ್ಯಾಕ್ಟೀರಿಯಾದಿಂದ ಬಂದಿದೆ, ಯಾವ ವೈರಸ್ ಇದೆ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ನಿಮ್ಮ ಪ್ರಥಮ ಚಿಕಿತ್ಸೆ ಮಾಡಿರಿ. ಅದಕ್ಕಿಂತ ಮೇಲೆದಾದರೆ ನಿಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳಿಂದ ಹತ್ತಿರ ಡಾಕ್ಟರ್ಗಳಿಂದ ನೀವು ಸಲಹೆ ಪಡ್ಕೊಂಡು ಮಾಡ್ಬೋದು ಅಂತೇಳಿ. ಮತ್ತು ಆ ಕಾಲಕ್ಕೆ ನಿಮ್ಗೇನಾದರೂ ಕನ್ಫ್ಯೂಷನ್ ಆಯಿತು ಅಥವಾ ಗೊತ್ತಾಗಲಿಲ್ಲ ಅಂತೇಳಿದ್ರೆ ತಜ್ಞರ ಜೊತೆ ಮಾತಾಡಿಕೊಂಡು ಚಿಕಿತ್ಸೆಯನ್ನು ಅಥವಾ ಕಾಳಜಿಯನ್ನು ವಹಿಸ್ಬೋದು. ಹೌದು, ಹಾಗೆ ಡಾಕ್ಟರ್ಸ್ಗಳು ಯಾವಾಗಲೂ ನಮ್ಮ ಸಪೋರ್ಟಲ್ಲಿ ಇರ್ತಾರೆ, ಯಾವಾಗಾದರೂ ಫೋನ್ ಮಾಡಿದರೆ ರಿಸೀವ್ ಮಾಡ್ತಾರೆ. ಹಾಗೆ ರೈತರು ನಮಗೆ ಕೇಳಿದರೆ ನಾವು ಕೂಡ ಸಲಹೆನ ಕೊಡ್ಬೋದು. ಒಟ್ಟಾರೆ ಇಂಥ ಒಂದು ಕೌಶಲ್ಯವನ್ನು ಯುವಕರಿಗೆ ಕೊಟ್ಟು ನೀವು ಈ ಜಿಲ್ಲೆಯೊಳಗೆ ಪಶುಸಂಗೋಪನೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಆಗಲಿ ಅನ್ನುವಂಥ ನಿಟ್ಟಿನೊಳಗೆ. ಹಾಗಾಗಿ ನಮ್ಮ ಸಾಕಾಣಿಕೆಯಲ್ಲಿ ಪಶುಗಳು, ಪಕ್ಷಿಗಳು, ಪಕ್ಷಿಗಳ ಸಾಕಾಣಿಕೆ ಕೂಡ ಬಹಳ ಮುಖ್ಯ. ಮೀನು ಸಾಕಾಣಿಕೆ ಕೂಡ ಈ ಪ್ರದೇಶದೊಳಗೆ ಹೆಚ್ಚಿನ ಅವಕಾಶಗಳು ಇದಾವೆ. ಈ ನಿಟ್ಟಿನೊಳಗೆ ಏನಾದರೂ ಸರ್, ಅದೇ ಇವರಿಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಪಶುಪಾಲಕರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಈ ಸಮಗ್ರ ಕೃಷಿ ಪದ್ಧತಿ ಅಂತ ಏನೋ ಒಂದು ಹೊಸ್ತಾ ಬರ್ತಾ ಇದೆ, ಅದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇವರು ಒಂಥರ ಆ ಒಂದು ಸಂಸ್ಥೆಗಳಲ್ಲಿರ್ಬೋದು, ಆ ಗ್ರಾಮಗಳಲ್ಲಿ ಒಂದು ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಅಂಬಾಸಿಡರ್ ಟೈಪ್ ಇದ್ದಂಗೆ. ಸೊ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀವಿ ನಾವು. ಸೊ ಇವ್ರಿಗೆ ನಾವು ಬೇರೆ ಬೇರೆ ನಮ್ಮ ತಾಲೂಕಿನಲ್ಲಿ ನಿವೃತ್ತ ಉಪನಿರ್ದೇಶಕ ಡಾಕ್ಟರ್ ಗೋವಿಂದ್ ಭಟ್ ಸರ್ ಇರ್ಬೋದು, ಡಾಕ್ಟರ್ ವಿವೇಕಾನಂದ ಹೆಗಡೆ ಸಿದ್ದಾಪುರದಿಂದ, ಅಂಕೋಲೆಯಿಂದ ಕೃಷ್ಣಮೂರ್ತಿ, ಹೀಗೆಲ್ಲ ಬೇರೆ ಬೇರೆ ಡಾಕ್ಟರ್ಸಿಂದ ತರಬೇತಿ ಕೊಡಿಸ್ತಾ ಇರ್ತೀವಿ. ಅವರಲ್ಲಿದ್ದಂಥ ಕೌಶಲ್ಯಗಳನ್ನು ಮತ್ತು ಯಾವ ತರನಾಗಿ ರೈತರ ಒಂದು ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಸಮಗ್ರ ಕೃಷಿ ಪದ್ಧತಿಯಲ್ಲಿ. ಈಗ ಅವರು ಬೇರೆ ಅಂಕೋದಲ್ಲಿ ಬಂದಿದ್ದಾರೆ, ಆ ಭಾಗದಲ್ಲಿ ಮೀನು ಸಾಕಾಣಿಕೆ ಹೆಚ್ಚು ಹೊತ್ತಿದೆ. ಸೊ ಒಂದು ಟೂರು ಕೂಡ ಮಾಡಿಸಿದ್ವಿ ಇವರಿಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಅಲ್ಲಿ ಬೇರೆ ಬೇರೆ ಕೆವಿಕೆದಲ್ಲೂ ಕೂಡ ಮಾಹಿತಿ ಕೊಡಿಸಿದ್ವಿ. ಹಾಗೆ ಎಷ್ಟು ಸಾಧ್ಯತೆ ಅವ್ರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರಲ್ಲಿದ್ದಂಥ ಒಂದು ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸನ್ನದ್ಧ ಮಾಡ್ತಾ ಇದ್ದೀವಿ ಸರ್. ಇಂಥ ಒಂದು ಪ್ರಯೋಗ ಯಶಸ್ವಿಯಾಗಲಿ. ನದಾಬ್ ಸರ್ ನಿಮಗೆ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ತಮ್ಮ ಧನ್ಯವಾದಗಳು. ಹಳಿಯಾಳದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯಲ್ಲಿ ಮೈತ್ರಿ ಯೋಜನೆ ಕುರಿತು ಇಲಾಖೆಯ ಮುಖ್ಯಸ್ಥರು ಹಾಗೂ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳೊಂದಿಗೆ ನಡೆಸಿದ ಸಂದರ್ಶನದ ಕಾರ್ಯಕ್ರಮವನ್ನು ಕೇಳಿದಿರಿ. ಬೀಜು ಕ कुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाने मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी हाँ? माटी भी तंदुरुस्त और लोग पहली वाली बात कहा परंतु सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ಭೂ ಸವಕಳಿಗೆ ಕಾರಣಗಳು ಮತ್ತು ಹತೋಟಿ ಈ ಕುರಿತು ಸಿರಿಸಿ ಅರಣ್ಯ ಮಹಾವಿದ್ಯಾಲಯ ಮಣ್ಣು ವಿಜ್ಞಾನ ವಿಭಾಗದ ತಜ್ಞರಾಗಿರುವ ಡಾಕ್ಟರ್ ಗೋಪಾಲ್ ವಿ ದಾಸರ್ ಇವರೊಂದಿಗೆ ಸಂದರ್ಶನ ನಮಸ್ಕಾರ ಡಾಕ್ಟರ್ ಗೋಪಾಲ್ ದಾಸರ್ ಅವರೇ ನಮಸ್ಕಾರ ಈ ಭೂ ಸವಕಳಿ ಅಂತೀವಲ್ಲ ಇದಕ್ಕೆ ಮುಖ್ಯ ಕಾರಣ ಏನೇನು ಸ್ವಲ್ಪ ಹೇಳ್ತೀರಾ ಭೂ ಸವಕಳಿ ಆಗಲಿಕ್ಕೆ ಹಲವಾರು ಕಾರಣಗಳಿವೆ ಸರ್ ಅದಕ್ಕಿಂತ ಮೊದಲನಾಗಿ ಭೂ ಸವಕಳಿ ಇದು ಮೊದಲೆಯಿಂದ ಬಂದಂತ ಸಮಸ್ಯೆ ಆಗಿದೆ ಭೂ ಸವಕಳಿ ರೈತನ ರಕ್ತದ ಒಕಳಿ ಎಂದೇ ಕರೀತಿದ್ರು ಮೊದಲು ಇತ್ತಿತ್ತಲಾಗಿ ಒಂದು ಸ್ವಲ್ಪ ಎಲ್ಲ ಕ್ರಮಗಳು ತೆಗೆದುಕೊಳ್ಳೋದ್ರಿಂದ ಇದರ ಸವಕಳಿಯನ್ನು ಕಡಿಮೆ ಮಾಡಲು ಆಗ್ತಾ ಇದೆ ಭೂ ಫಲವತ್ತತೆಯ ನಿರ್ವಹಣೆ ಇಂದು ಕೃಷಿ ವಿಜ್ಞಾನಿಗಳ ಹಾಗೂ ಕೃಷಿಕ ಸಮಾಜದ ಗಮನ ಸೆಳೆಯುವಂತ ಮುಖ್ಯ ಕಾರಣ ಭೂ ಸವಕಳಿಯ ಪರಿಣಾಮವಾಗಿ ಭೂಮಿಯ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಕುಸಿದುದರಿಂದ ಅತಿ ಕಡಿಮೆ ಇಳುವರಿ ಮತ್ತು ಕಡಿಮೆ ಮಟ್ಟದ ಕೃಷಿ ಉತ್ಪನ್ನಗಳು ಕಂಡುಬರುತ್ತವೆ ಮಾನವ ಕುಲ ಭೂಮಿಯ ಮೇಲೆ ಬಂದಾಗಿನಿಂದಲೂ ಭೂ ಸವಕಳಿ ಮತ್ತು ಭೂ ಫಲವತ್ತತೆಯು ಕುಸಿಯುತ್ತಾ ಬಂದಿದೆ ಎಂದರೆ ತಪ್ಪು ಆಗಲಾರದು ಭಾರತದಲ್ಲಿ ಭೂ ಸವಕಳಿಯ ಪ್ರಮಾಣ ಅತೀಯವಾಗಿದ್ದು ಅಂಕಿ ಅಂಶಗಳ ಪ್ರಕಾರ ಒಟ್ಟು ಇರುವ ಭೂ ಗೋಳಿನ 304 ಮಿಲಿಯನ್ ಹೆಕ್ಟರ್ ಭೂಮಿಯ ಪ್ರದೇಶದಲ್ಲಿ ಶೇಕಡಾ 49.34% ಪ್ರದೇಶ ಭೂ ಸವಕಳಿಗೆ ಒಳಪಡುತ್ತದೆ ಸುಮಾರು 60 ಮಿಲಿಯನ್ ಟನ್ನದಷ್ಟು ಫಲವತ್ತಾದ ಮಣ್ಣು ಪ್ರತಿ ವರ್ಷ ಭೂ ಸವಕಳಿಯಿಂದ ನಾಶವಾಗುತ್ತಿದೆ ಇದೊಂದು ಬಾರಿ ಭರಿಸಲಾಗದ ನಷ್ಟವಾಗಿ ಪರಿಣಮಿಸಿದೆ 1 ಇಂಚಿನಷ್ಟು ಮೇಲ್ಪದರ ಮಣ್ಣು ಆಗಲು 1000 ವರ್ಷಗಳ ಕಾಲ ಬೇಕಾಗುತ್ತದೆ ಪ್ರತಿ ವರ್ಷವೂ ಸುಮಾರು 12-43 ಟನ್ನದಷ್ಟು ಕಪ್ಪು ಮಣ್ಣು ಹಾಗೂ 4-10 ಟನ್ನದಷ್ಟು ಕೆಂಪು ಮಣ್ಣು ಕೊಚ್ಚಿ ಹೋಗುವುದೆಂದು ಸಂಶೋಧನೆ ಮುಖಾಂತರ ತಿಳಿದು ಬಂದಿದೆ ಅಂದ್ರೆ 1 ಹೆಕ್ಟರ್ ಪ್ರದೇಶದಲ್ಲಿ ಇಷ್ಟು ನಶಿಸಿ ಹೋಗುವುದೆಂದು ತಿಳಿದು ಬಂದಿದೆ ಇದಕ್ಕೆ ಮುಖ್ಯವಾಗಿ ಕಾರಣಗಳೇನೆಂದ್ರೆ ಅನೇಕ ಕಾರಣಗಳು ಅದರಲ್ಲಿ ಮುಖ್ಯವಾಗಿ ಕಾರಣಗಳೇನೆಂದ್ರೆ ಮೊದಲನೇದಾಗಿ ಅರಣ್ಯ ನಾಶವಾಗುವಂತ ಅರಣ್ಯ ನಾಶವಾಗುವುದು ಯೋಜನಾಹೀನ ಭೂ ಅಭಿವೃದ್ಧಿ ಚಟುವಟಿಕೆಗಳು ಅವಶ್ಯಕತೆಗಿಂತ ಹೆಚ್ಚು ಉಳುವುದು ವಿವೇಚನಾರಹಿತ ನೀರು ನಿರ್ವಹಣೆ ಮಾಡುವುದು ಅತೀವ ರಭಸದ ಮಳೆ ಬೀಳುವುದು ಭಾರೀ ವೇಗದ ಗಾಳಿ ಬೀಸುವುದು ಏಕ ಬೆಳೆ ಪದ್ಧತಿಗಳನ್ನು ಅನುಸರಿಸುವುದು ಅಸಮಂಜಸವಾದ ಭೂಸಾರ ಸಂರಕ್ಷಣೆ ಕ್ರಮಗಳನ್ನು ಒಳಪಡುವುದು ರೈತನ ಅಲಕ್ಷ್ಯತೆ ಮುಂತಾದ ಕಾರಣಗಳು ಇವಿರುತ್ತವೆ ಇಷ್ಟೆಲ್ಲ ಕಾರಣಗಳನ್ನು ಮಾನವ ನಿರ್ಮಿತನೂ ಇದೆ ಇದರಲ್ಲಿ ನೈಸರ್ಗಿಕ ನಿರ್ಮಿತನೂ ಇದೆ ಅಲ್ವಾ ಮತ್ತೆ ಹೆಚ್ಚಾಗಿ ರಭಸವಾಗಿ ನೀರು ಹರಿಯುವುದು ಅಂತ ಹೇಳಿದ್ರೆ ಇಳಿಜಾರು ಹೆಚ್ಚಾಗಿರುವಂತಹ ಪ್ರದೇಶದೊಳಗೆ ಇದು ಸಮಸ್ಯೆ ಹಂಗಾಗಿ ನಮ್ಮ ಭೂಮಿಯನ್ನ ಸಮತಟ್ಟಾಗಿ ಮಾಡ್ಕೊಳ್ಳೋದು ಕೂಡ ಮುಖ್ಯ ಮತ್ತೆ ಒಡ್ ಹಾಕೊಳ್ಳೋದು ಗಿಡಗಳನ್ನ ನೆಡೋದು ಅರಣ್ಯ ಬೆಳೆಗಳನ್ನ ಹಾಕುವುದು ತೋಟಗಾರಿಕಾ ಬೆಳೆಗಳನ್ನ ಹಾಕುವುದು ಬಹು ಬೆಳೆ ಪದ್ಧತಿ ಮಾಡೋದು ಅಲ್ವಾ ಇಲ್ಲಿ ನಿರ್ಲಕ್ಷ್ಯ ಅಂದ್ರೆ ರೈತರು ಏನೇನು ಲಕ್ಷ್ಯ ವಹಿಸ್ಬೇಕು ಇಲ್ಲಿ ನಿರ್ಲಕ್ಷ್ಯ ಅಂದ್ರೆ ರೈತರು ಇಳುಕಲಿಗೆ ಅಡ್ಡವಾಗಿ ಬೇಸಾಯ ಮಾಡೋದಿಲ್ಲ ಆಮೇಲೆ ಭೂಮಿಯನ್ನು ಬೇಸಿಗೆ ಕಾಲದಲ್ಲಿ ಉಳುವುದಿಲ್ಲ ಆಮೇಲೆ ಭೂಮಿಯನ್ನು ಮಟ್ಟ ಮಾಡುವುದಿಲ್ಲ ಆಮೇಲೆ ಸಮಪಾತಳಿಯಾಗಿ ಭೂಮಿಯನ್ನು ಮಾಡುವುದಿಲ್ಲ ಆಮೇಲೆ ಜೀವಂತದ ಬದುಗಳನ್ನು ರಚನೆ ಮಾಡುವುದಿಲ್ಲ ಹೀಗಾಗಿ ಇದು ನಿರ್ಲಕ್ಷ್ಯತೆ ಅಂತ ಕಂಡು ಬಂದಿದೆ ಹಾಗಾಗಿ ಅವನ್ನೆಲ್ಲನು ಮಾಡಬೇಕು ಇನ್ಮೇಲಿಂದ ಅಲ್ಲ ಹೌದು ಸರ್ ನಿರ್ಲಕ್ಷ್ಯ ಮಾಡಬಾರದು ಮಾಡಬಾರದು ಒಂದು ಮಾತು ಹೇಳಿದ್ರಿ ಗೋಪಾಲ್ ಅವರು ಏನಂದ್ರೆ ಆಳವಾದ ಉಳುಮೆ ಕೂಡ ಭೂಮಿಯ ಸವಕಳಿಗೆ ಕಾರಣ ಆಗತ್ತಂತ ಹೇಗೆ ಇದು ಹೇಗೆ ಕಾರಣ ಯಾಕಂದ್ರೆ ರಭಸವಾಗಿ ಮಳೆ ಬಿತ್ತು ಅಂತೇಳಿ ಅಂದ್ರೆ ಅದು ಆಳು ಉಳುಮೆ ಮಾಡಿದ್ದೆಲ್ಲ ಮೇಲಿನ ಮಣ್ಣು ಕೊಚ್ಕೊಂಡು ಹೋಗಿ ಬಿಡುತ್ತೆ ಅಲ್ವಾ? ಆಳವಾಗಿ ಭೂಮಿ ಅಂದ್ರೆ ಮೇಲೆ ಪದೇ ಪದೇ ಭಾಗವಾಗಿ ಆಳವಾಗಿ ಮಾಡೋದ್ರಿಂದ ಮೇಲಿನ ಪದರಗಳು ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗ್ಬಿಡ್ತದ. ಹಾಗಾಗಿ ಮೇಲೆ ಮೇಲೆ ಆಳವಾಗಿ ಮತ್ತು ಮೇಲೆ ಮೇಲಿಂದ ಮೇಲೆ ಉಳುಮೆ ಮಾಡೋದ್ರಿಂದ ಮೇಲಿನ ಕಣಗಳು ಹಿಡಿದುಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಅದನ್ನ ಆ ರೀತಿಯಾಗಿ ಹೇಳಿತ್ತು. ಈಗ ಅರಣ್ಯ ನಾಶ ಹೇಗೆ ಭೂಸವಕಳಿಗೆ ಕಾರಣ? ಈಗ ಅರಣ್ಯ ನಾಶ ಹೇಗೆ ಭೂಗೆ ಕಾರಣ ಅಂದ್ರೆ, ಅರಣ್ಯ ಗಿಡಗಳು ಇರುತ್ತದ, ಪ್ರತಿ ವರ್ಷ ಇದ್ದಂತ ಅರಣ್ಯಗಳನ್ನು ಬೆಳೆಸದೆ ಇದ್ದಿದ್ದ ಗಿಡಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಲಾರದೆ ಅವುಗಳನ್ನು ಮೇಲಿನ ಮೇಲೆ ಕಟ್ ಮಾಡೋದು. ಆಮೇಲೆ ಅದು ಯಾಕಂದ್ರೆ ರಭಸವಾದ ಬಂದಂತೆ, ಮುಖ್ಯವಾಗಿ ಹೇಳ್ಬೇಕಂದ್ರ ಮಳೆಗಿಂತಲೂ ಗಾಳಿಯ ವೇಗ ಜಾಸ್ತಿ ಇರೋದ್ರಿಂದ ಹಾಗಾಗಿ ಗಾಳಿಯಲ್ಲಿ ಮಣ್ಣಿನ ಕಣಗಳು ಕೊಚ್ಚಿಕೊಂಡು ಹೋಗ್ತವು. ಹಾಗಾಗಿ ಅರಣ್ಯ ಗಿಡಗಳಿದ್ರೆ ಬರುವಂತ ಗಾಳಿಯ ವೇಗವನ್ನ ತಡೆಗಟ್ಟವು. ಹಾಗಾಗಿ ಅರಣ್ಯವನ್ನು ನಾಶ ಮಾಡಬಾರದು, ಇದ್ದಂತ ಅರಣ್ಯವನ್ನು ಕಾಪಾಡೋದು ಮತ್ತು ಬದು ಸುತ್ತಲೂ ಗದ್ದೆಯ ಅಥವಾ ಹೊಲದ ಸುತ್ತಲೂ ಬದುಗಳು ಇರ್ತವಲ್ಲ, ಆ ಬದುಗಳ ಸುತ್ತಲೂ ಅರಣ್ಯದ ಗಿಡಗಳನ್ನ ನೆಡಬೇಕು. ಅವಾಗೆ ವೇಗವಾಗಿ ಬರುವಂತಹ ಗಾಳಿಯಿಂದ ಆಗುವ ಭೂ ಸವಕಳಿಯನ್ನು ತಡೆಯಬಹುದು. ಏಕ ಬೆಳೆ ಪದ್ಧತಿ ಕೂಡ ಭೂ ಸವಕಳಿಗೆ ಕಾರಣ ಅಂತೇಳಿ, ಅದು ಹೇಗೆ? ಈಗ ಏಕ ಬೆಳೆ ಒಂದೇ ಬೆಳೆಗಳನ್ನ ಬೆಳೆಯೋದು, ಒಂದೇ ಬೆಳೆ ಈ ವರ್ಷ ಜೋಳ ಬೆಳೆದಿವಿ, ಮುಂದಿನ ವರ್ಷ ಜೋಳ ಬೆಳೆದಿವಿ, ಆ ತರ ಬೆಳೆಗಳನ್ನು ಬೆಳೆಯುವ ಬದ್ಲಿ ಅದರಿಂದ ಏನಾಗುತ್ತೆ ಅಂದ್ರೆ ಇದ್ದಂತ ಬೆಳೆಗಳು ಬೇರೆ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಒಂದಾದ ನಂತರ ಇನ್ನೊಂದು ಆದ ನಂತರ ಅದು ಬೇರೆ ಬೇರೆ ಯಾವ ಸಾಧ್ಯ ಯಾವ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯವೋ ಅಂತ ಬೆಳೆಗಳನ್ನ ಬೆಳಿಬೇಕು. ಏಕಂದ್ರೆ ಒಂದೇ ಬೆಳೆಗಳನ್ನ ಬೆಳೆಯೋದ್ರಿಂದ ಸವಕಳಿ ಹೆಚ್ಚಿಗೆ ಆಗುತ್ತದೆ ಅಂತ ಕಂಡು ಬಂದೆ. ಹಾಗಾಗಿ ಒಂದು ತಾಕಿನೊಳಗ ಬಹು ಬೆಳೆಗಳು ಇರಬೇಕು. ಒಂದು ಎತ್ತರವಾಗಿ ಬೆಳೆಯುದು, ಒಂದು ಮಧ್ಯಮ ಎತ್ತರವಾಗಿ ಬೆಳೆಯುದು, ಒಂದು ಭೂಮಿ ಮಟ್ಟದಲ್ಲಿ ಬೆಳೆಯುದು, ಈ ರೀತಿ ಇರೋದ್ರಿಂದ ಬಿದ್ದಂತ ಮಳೆ ನೀರು ರಭಸವಾಗಿ ಹೋಗೋದನ್ನ ತಡೆಗಟ್ಟವು. ಯಾಕಂದ್ರೆ ಅಲ್ಲಿ ಬೇರಿನ ವಲಯಗಳು ಬೇರೆ ಬೇರೆ ಇರೋದ್ರಿಂದ ನೀರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಅವು ಪ್ರಯತ್ನ ಮಾಡ್ತಾ ಇರ್ತವು ಅಲ್ವಾ? ಇವೆಲ್ಲ ಕಾರಣಗಳಿಗಾಗಿ ನಾವು ಬಹು ಬೆಳೆ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಭೂಮಿಯನ್ನು ಸಾಧ್ಯವಿದ್ದಷ್ಟು ಮಟ್ಟದಲ್ಲಿ ಮಟ್ಟ ಮಾಡೋದ್ರಿಂದ ಹೆಚ್ಚು ಹೆಚ್ಚಿನ ಮಳೆಯ ನೀರು ಭೂಮಿಯಲ್ಲಿ ಇಂಗಲು ಸಹಕಾರಿ ಆಗುತ್ತದೆ. ಭೂಮಿಯ ಮೇಲ್ಮಟ್ಟದಲ್ಲಿ ನೀರು ವೇಗವಾಗಿ ಹರಿದು ಭೂ ಸವಕಳಿ ಮಾಡುವುದು ಕಡಿಮೆ ಆಗುತ್ತದೆ, ಹಾಗೂ ಭೂಮಿ ಹೆಚ್ಚಾದ ನೀರು ಹಿಡಿದಿಟ್ಟುಕೊಳ್ಳಲು ಸಹಕಾರಿ ಆಗುತ್ತದೆ. ಅದಲ್ದನ ಸಮಪತಳಿ ರೇಖೆಯಾಗಿ ಬೇಸಾಯ ಮಾಡುವುದು, ಭೂಮಿಯಲ್ಲಿ ಮೊದಲು ಸಮಪತಳಿ ಬಿಂದುಗಳನ್ನು ಗುರುತಿಸಿ ನಂತರ ಆ ಬಿಂದುಗಳ ಅನುಸಾರವಾಗಿ ಎಲ್ಲಿ ಬೇಸಾಯ ಕ್ರಮಗಳನ್ನು ಈ ಸಮಪತಳಿ ರೇಖೆಗಳಿಗೆ ಉಂಟವೇ ಮಾಡಬೇಕು ಅಲ್ಲಿ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಇಳುಕಲಿನ ಮಟ್ಟವನ್ನು ಕಡಿಮೆಗೊಳಿಸುವುದಲ್ಲದೆ ವೇಗವಾಗಿ ಹರಿದು ಹೋಗುವ ನೀರನ್ನು ತಡೆದು ಭೂ ಸವಕಳಿಯನ್ನು ನಿಯಂತ್ರಿಸಬಹುದು. ಹಾಗಾಗಿ ಇಂಥ ತೋಟಗಾರಿಕಾ ಬೆಳೆಗಳು, ಅರಣ್ಯ ಬೆಳೆಗಳು, ಆಹಾರ ಧಾನ್ಯದ ಬೆಳೆಗಳು ಮತ್ತೆ ನಮಗೆ ಮೇವಿನ ಬೆಳೆಗಳು ಒಂದಕ್ಕೊಂದು ಪೂರಕವಾಗಿರುವಂತವನ್ನ ನಾವು ಹೆಚ್ಚು ಅವಲಂಬಿಸಬೇಕು ಅಲ್ವಾ? ಖಂಡಿತವಾಗಿ. ಮತ್ತೆ ಬದುಗಳನ್ನ ಹಾಕ್ಬೇಕು ಅಂತ ಹೇಳ್ತಾ ಇದ್ರಿ. ಬದುಗಳನ್ನ ಒಂದ್ ಸ್ವಲ್ಪ 20 ಮೀಟರ್ಗೊಂದು, 10 ಮೀಟರ್ಗೊಂದು ಅಥವಾ 30 ಮೀಟರ್ಗೊಂದು ಹಿಂಗ್ ಹಾಕೊಂತ ಹೋಗುದು ಚಲೋನ? ಅಂದ್ರೆ ಇಳುಕಲ್ಗೆ ಅಡ್ಡಲಾಗಿ ಸಣ್ಣ ಸಣ್ಣ ಬದುಗಳನ್ನ ಹಾಕುದು ಅದು ಎಷ್ಟು ಸರಿ? ಅದು ಬದುಗಳ ಮುಖ್ಯವಾಗಿ ಮೇನ್ ಬದುಗಳಲ್ಲಿ ಆದಷ್ಟು ಹತ್ತಿರವಾಗಿ ಹಾಕೋದ್ರಿಂದ ರಭಸವಾಗಿ ಬರುವಂತ ಗಾಳಿಯು ಮಣ್ಣಿನ ಕಣಗಳನ್ನು ತಡೆಗಟ್ಟತೈತಿ. ಅದಕ್ಕೋಸ್ಕರ ಮೇನ್ ಬದುಗಳಲ್ಲಿ ಸಣ್ಣ ಆದಷ್ಟು ಹತ್ತಿರ ಹತ್ತಿರವಾದ ಗಿಡಗಳನ್ನ ನೆಡಬೇಕಾಗುತ್ತೆ ಅಥವಾ ಹುಲ್ಲುಗಳನ್ನಾಗ್ಲಿ ನೆಡಬೇಕಾಗುತ್ತೆ. ಹಾಗಾಗಿ ಭೂ ಸವಕಳಿ ಆದಷ್ಟು ನಾವು ಫಲವತ್ತತೆ ಕಡಿಮೆ ಹಾಕುವಂತ ಹೋಗುತ್ತ ಪ್ರತಿ ವರ್ಷ, ಒಂದ್ಸರಿ ಉತ್ಪಾದಕತೆ ನಿಲ್ಸೇ ಬಿಡ್ಬೋದು ಭೂಮಿ ಅಲ್ವಾ? ಹೌದೌದು. ಮತ್ತೆ ಅಲ್ಲಿ ಜೈವಿಕ ಚಟುವಟಿಕೆ ಕೂಡ ಕಡಿಮೆ ಹಾಕುವಂತ ಹೋಗುತ್ತೆ, ಯಾಕಂದ್ರೆ ಮಣ್ಣಿನ ಪ್ರಮಾಣ, ಮೇಲ್ಮಣ್ಣಿನ ಪ್ರಮಾಣ ಕಡಿಮೆ ಹಾಕುವಂತ ಹೋದಂಗಿಲ್ಲ, ಅವಕ್ಕೆ ತಾಕ ಇಲ್ದಂಗ ಆಗಿ ಹೋಗುತ್ತೆ. ಒಳ್ಳೇದು ಗೋಪಾಲ್ ದಾಸ್ ಅವರವ್ರೆ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಈ ಭೂ ಸವಕಳಿ ಕಾರಣಗಳು ಮತ್ತು ಏನು ಇವೆಲ್ಲ ಕಾರಣಗಳನ್ನು ನಮ್ಮ ಸಾಧ್ಯತೆಯ ಮೇರೆಗೆ ಹೇಗೆ ಸಾಧ್ಯ, ಎಲ್ಲೆಲ್ಲಿ ತಡೆಗಟ್ಟಬಹುದು ಅನ್ನುವಂತ ನಿಟ್ಟಿನೊಳಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಭೂ ಸವಕಳಿಗೆ ಕಾರಣಗಳು ಮತ್ತು ಹತೋಟಿ ಕುರಿತು ಸಿರಸಿ ಅರಣ್ಯ ಮಹಾವಿದ್ಯಾಲಯ ಮಣ್ಣು ವಿಜ್ಞಾನ ವಿಭಾಗದ ತಜ್ಞರಾದ ಡಾಕ್ಟರ್ ಗೋಪಾಲ್ ವಿ ದಾಸರ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಇದೀಗ ರೈತರಿಗೆ ಸಲಹೆಗಳು. ರೈತರಿಗೆ ಸಮರ್ಪಕವಾಗಿ ಬೆಳೆ ಪರಿಹಾರ ತಲುಪಿಸುವ ಉದ್ದೇಶದಿಂದ ಬೆಳೆಯ ಮಾಹಿತಿ ನೀಡುವ ಬೆಳೆ ಸಮೀಕ್ಷೆ ಆಪ್ 2020-21 ಕಂದಾಯ ಇಲಾಖೆ ರೂಪಿಸಿದೆ. ರೈತರೇ ತಮ್ಮ ಜಮೀನಿನಲ್ಲಿ ನಿಂತು ಬೆಳೆಯ ಫೋಟೋ ತೆಗೆದುಕೊಂಡು ಬೆಳೆಯ ಮಾಹಿತಿಯನ್ನು ನೀಡಬಹುದಾಗಿದೆ. ಬೆಳೆ ನಷ್ಟ ವಿಮೆ ಯೋಜನೆಗೆ ಲಿಂಕ್ ಮಾಡಲಾಯಿತು. ಆದರೂ ಸಾಕಷ್ಟು ಮಂದಿ ರೈತರು ಸಮೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಬಾರಿ ಅಂದರೆ 2020-21 ಸಾಲಿನಲ್ಲಿ ಈ ಕಾರ್ಯಗಳನ್ನು ಕಡ್ಡಾಯಗೊಳಿಸಲಾಗಿದೆ. ರೈತರು ತಮ್ಮ ಜಮೀನು ಬೆಳೆ ವಿವರಗಳನ್ನು ದಾಖಲು ಮಾಡದಿದ್ದರೆ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಬೆಳೆ ಸಮೀಕ್ಷೆ ಆಪ್ 2020-21 ಅಗತ್ಯವಾಗಿ ತಮ್ಮ ಮೊಬೈಲ್ ಫೋನಿನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದು. ಬೆಳೆ ಸಮೀಕ್ಷೆ ಆಪ್ ಅನ್ನು ಮೊಬೈಲ್ನಲ್ಲಿ ಬಳಸುವ ರೀತಿ, ಸ್ಮಾರ್ಟ್ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2020-21 ಎಂಬುದಾಗಿ ನಮೂದಿಸಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಬೇಕು. ನಂತರ ಆಪ್ನಲ್ಲಿ ರೈತರ ಹೆಸರು, ಮೊಬೈಲ್ ಸಂಖ್ಯೆ ಹಾಗೂ ಒಟಿಪಿ ಸಂಖ್ಯೆ ನಮೂದಿಸಿ ರೈತರು ತಮ್ಮ ತಮ್ಮ ವಿವರಗಳನ್ನು ನಮೂದಿಸಬಹುದು. ಮಾಸ್ಟರ್ ವಿವರಣೆ, ಪಹಣಿ, ಮಾಲೀಕರ ವಿವರ, ಪಾಲಿಗಾನ್ ಹಾಗೂ ಜಿಐಎಸ್ ಮ್ಯಾಪ್ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸರ್ವೆ ಪ್ರಾರಂಭ ಮಾಡಬಹುದು. ಜಿಲ್ಲೆ, ತಾಲೂಕು, ಹೋಬಳಿ ಹಾಗೂ ಗ್ರಾಮವನ್ನು ಆಯ್ಕೆ ಮಾಡಿ ಸರ್ವೆ ನಂಬರ್ ತುಂಬಿ ಹೆಸರಿದ್ದರೆ ಅದನ್ನು ಆಯ್ಕೆ ಮಾಡಬೇಕು. ಮಾಲೀಕರ ಹೆಸರನ್ನು ಆಯ್ಕೆ ಮಾಡಿ ಕ್ಷೇತ್ರವನ್ನು ನಮೂದಿಸಿ ಮಾಲೀಕರ ಪರವಾಗಿ ಇನ್ನೊಬ್ಬರು ಬೆಳೆ ದಾಖಲು ಮಾಡುತ್ತಿದ್ದರೆ ಅವರ ವಿವರಗಳನ್ನು ಸರಿಯಾಗಿ ನಮೂದಿಸಿ ನಂತರ ರೈತರ ಜಮೀನಿನಲ್ಲಿ ಈ ಬಾರಿ ಬೆಳೆದಿರುವ ಬೆಳೆ ಮಾಹಿತಿಯನ್ನು ದಾಖಲಿಸಬೇಕು. ಹೊಲಕ್ಕೆ ತೆರಳಿ ಸರ್ವೆ ನಂಬರ್ ಗಡಿ ರೇಖೆಯೊಳಗೆ ನಿಂತು ವಿವರ ದಾಖಲಿಸಿ ಫೋಟೋ ತೆಗೆದು ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಬಹುದಾಗಿದೆ. ರೈತರಿಂದಲೇ ಬೆಳೆ ಸಮೀಕ್ಷೆ ಮಾಡುವ ಈ ಕಾರ್ಯ ಸಾಕಷ್ಟು ಅನುಕೂಲಕಾರಿಯಾಗಿದೆ. ಇದರಿಂದಾಗಿ ನಿಖರವಾಗಿ ತಮ್ಮ ಜಮೀನು, ಕ್ಷೇತ್ರ ಹಾಗೂ ಬೆಳೆಗಳ ದಾಖಲೆ ಸಾಧ್ಯವಾಗಲಿದೆ. ಪ್ರಕೃತಿ ವಿಕೋಪದಡಿ ಪ್ರವಾಹ, ಬರಗಾಲ ಸಂದರ್ಭದಲ್ಲಿ ನೀಡುವ ನಷ್ಟ ಪರಿಹಾರ ವಿತರಣೆ, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಬೆಳೆ ವಿಮಾ ಯೋಜನೆಯಡಿ ಬೆಳೆ ವಿವರ ಪರಿಶೀಲನೆಗೆ ಬೆಳೆ ಸಮೀಕ್ಷೆ ವರವಾಗಲಿದೆ. ಬೆಳೆ ಸಮೀಕ್ಷೆಯ ಮುಖ್ಯ ಉದ್ದೇಶಗಳು ಎನ್ಡಿಆರ್ಎಫ್ ಅಥವಾ ಎಸ್ಡಿಆರ್ಎಫ್ ಅಡಿಯಲ್ಲಿ ಪ್ರವಾಹ ಮತ್ತು ಬರಗಾಲ ಸಂದರ್ಭದಲ್ಲಿ ನೀಡುವ ನಷ್ಟ ಪರಿಹಾರ ವಿತರಿಸಲು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸುವ ಸಲುವಾಗಿ, ಬೆಳೆ ವಿಮಾ ಯೋಜನೆಯಡಿ ಬೆಳೆ ವಿವರ ಪರಿಶೀಲಿಸಲು, ಸಾಂಖ್ಯಿಕ ಇಲಾಖೆ, ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿ ಕಾರ್ಯಕ್ರಮವನ್ನು ನಮೂದಿಸಲು, ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು, ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ ಮತ್ತು ತೋಟಗಾರಿಕೆಯನ್ನು ಸಮೀಕ್ಷಿಸಲು, ಈ ಎಲ್ಲಾ ಉದ್ದೇಶಗಳನ್ನು ಬೆಳೆ ಸಮೀಕ್ಷೆ ಆಪ್ ಮೂಲಕ ತಿಳಿಯಬಹುದಾಗಿದೆ. ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ.

ಮುಂದೆ ಮಧುಮಕ್ಕಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಕಂಕಣ ಕಟ್ಟಿ ಅಕ್ಕಿಕಾಳು ಅಂದರೆ ಅಕ್ಷತೆ ಇಕ್ಕುವಾಗ ಹಾಡುವ ಹಾಡು. ಬೇಂಡ ಕೊರಗ